ಗ್ರಾಹಕರ ಮಾಹಿತಿ ದುರುಪಯೋಗಕ್ಕೆ ಈ ರೂಪೆ ಕಾರ್ಡ್ನ ಬಳಸೋದ್ರಿಂದ ಅವಕಾಶ ಇರೋದಿಲ್ಲ. ರೂಪೆ ಕಾರ್ಡ್ ವಿವಿಧ ಪಾವತಿ ವಾಹಿನಿ ಮತ್ತು ಉತ್ಪನ್ನಗಳ ಮಧ್ಯೆ ಉತ್ತಮ ಚಲನಶೀಲತೆಯನ್ನು ಹೊಂದಲು ಸಹಕಾರಿಯಾಗುತ್ತೆ. ಪ್ರಸ್ತುತ NPCI, ATM, ಮೊಬೈಲ್ ತಂತ್ರಜ್ಞಾನ, ಚೆಕ್ ಇವೆಲ್ಲವೂ ಸೇರಿದಂತೆ ಇತ್ಯಾದಿ ವೇದಿಕೆಗಳಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ರೂಪೆ ಕಾರ್ಡ್ ಒದಗಿಸುತ್ತೆ. ರೂಪೆ ಕಾರ್ಡ್